ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆದವಟ್ಟಿ ಗ್ರಾಮದ ಯುವ ರೈತರಾಗಿರ್ತಕ್ಕಂತಹ ಯಶವಂತ್ ಡಿ ಬುಕ್ಕಟಿಗಾರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಯಶವಂತ್ ಅವರೇ. ಸರ್ ಯಶವಂತ್ ಅವರೇ, ಡಿ ಬುಕ್ಕಟಿಗಾರ್ ಇದು ನಿಮ್ಮ ಸರ್ ನೇಮ್? ಹಾಂ ಸರ್. ಅದೇನದು? ಡಿ ನಮ್ಮ ಫಾದರ್ ನೇಮ್ ಸರ್, ದೊಡ್ಡ ಬಸಪ್ಪ. ಬುಕ್ಕಟಿಗಾರ್ ನಮ್ಮ ಸರ್ ನೇಮ್. ಬುಕ್ಕಟಿಗಾರ್ ಅಂದ್ರೆ ಏನದು, ಏನ್ ವೃತ್ತಿ ಅದು? ನಮ್ಮ ಮುತ್ತಾತವರೆಲ್ಲ ಕುಂಕುಮ ಭಂಡಾರ ಆಮೇಲೆ ಬುಕ್ಕಟ್ ಅಂತ ಸಿಗುತ್ತಾನ ಸರ್. ನಾವೀಗ ನೋಡಿಲ್ಲ, ಕೇಳಿದ ಅವ್ರು ನಮ್ಗೆ ಹೇಳ್ತಿದ್ದು ಕೇಳಿದ ಸರ್ ಹಿರಿಕರು, ಅದೆಲ್ಲ ಮಾಡ್ತಿದ್ರಂತ ಸರ್. ಅದ್ರ ಮೇಲೆ ನಮ್ಗೆ ಬುಕ್ಕಟಿಗಾರ್ ಅಂತ ಇದು ಬಂದಿದೆ ಸರ್. ಬಂದಿದೆ? ಹಾಂ ಸರ್. ಆ ವೃತ್ತಿ ಮೊದಲೇ ಇತ್ತು? ಹಾಂ, ಮೊದಲೇ ಇತ್ತು. ಕುಂಕುಮ ತಯಾರು ಮಾಡೋದು, ಭಂಡಾರ ತಯಾರು ಮಾಡೋದು ಅವ್ರಿಗೆ ಅಲ್ವಾ ಬುಕ್ಕಟಿಗಾರ ಅನ್ನೋದು? ಸರ್, ಬುಕ್ಕಟಿಗಾರ. ಹಾಂ ಹಾಂ ಸರ್. ಈಗ ನಿಮ್ಮ ವೃತ್ತಿ ಏನು ಸರ್? ನಾವು ಕೃಷಿಕರ್ ಸರ್, ಕೃಷಿಯಲ್ಲೇ ನಮ್ಮ ಜೀವನ ತೊಡಗಿಸ್ಕೊಂಡಿ ಸರ್. ನಿಮ್ಮ ತಂದೆಯವರ ಕಾಲದಿಂದಲೂ? ತಂದೆಯ ಕಾಲದಿಂದ ನಾವು ಕೃಷಿಕರೇ ಸರ್. ಸರಿ, ವಿದ್ಯಾಭ್ಯಾಸ ಏನ್ ಮಾಡಿದ್ರಿ ಸರ್? ನಮ್ದು ಬಿ ಎ ಡಿ ಎಡ್ ಸರ್. ಬಿ ಎ ಡಿ ಎಡ್ ಮಾಡಿದ್ರಿ? ಡಿ ಎಡ್ ಪಿ ಯು ಸಿ ಮೇಲೆ? ಹಾಂ ಸರ್. ಹೌದಲ್ವಾ? ಹಾಂ ಸರ್. ಅಂದ್ರೆ ಈಗ ನೀವು ಬಿ ಎ ಮಾಡಿದ್ಮೇಲೆ ಹೈಯರ್ ಬಿ ಎಡ್ ಮಾಡ್ಬೇಕಾಗಿತ್ತು. ಬಿ ಎಡ್ ಅಂದ್ರೆ ನಾನು ಪಿ ಯು ಸಿ ಮೇಲೆ ಡಿ ಎಡ್ ಮಾಡಿ ಸರ್. ಡಿ ಎಡ್ ಆದ್ಮೇಲೆ ಬಿ ಎ ಮಾಡಿ. ಬಿ ಎ ಮಾಡಿ? ಬಿ ಎ ಮಾಡಿ. ಅಲ್ಲಿಗೆ ನಿಲ್ಸ್ಕೊಂಡ್ರೆ ಮುಂದೆ ಓದ್ಲಿಲ್ಲ? ನಿಲ್ಸಿದ್ದೀನಿ ಸರ್. ಮುಂದೆ ಬಿ ಎಡ್ ಮಾಡ್ಬೇಕಂತ ಆಸೆ ಇದೆ ಸರ್. ಮಾಡ್ಬೇಕು ಈ ವರ್ಷ ಅಂದ್ಕೊಂಡಿದ್ದೆ ಸರ್. ನೋಡ್ಬೇಕು ಈ ಕೃಷಿ ನಂಟು ಯಾವಾಗಿನಿಂದ ಇದೆ? ನಮ್ಮ ತಂದೆ ಕಾಲದಿಂದ ನಮ್ ಕೃಷಿ ನಂಟಿದೆ ಸರ್. ತಂದೆ ಜೊತೆ ಜೊತೆಗೆ ಎಲ್ಲ ಹೊಲಕ್ ಹೋಗೋದು ಅಂದ್ರೆ ಅವ್ರ ಜೊತೆ ಎಲ್ಲ ಬೆಳಿತಿದ್ವಲ್ಲ ಸರ್. ನಮ್ದು ಹೆಚ್ಚಾಗಿ ಹೊಲದಲ್ಲೇ ಇದು ಮಾಡ್ತಿದ್ವಿ. ಹಂಗಾಗಿ ಅವಾಗಿಂತ ನಮ್ ಕೃಷಿಯಲ್ಲಿ ಆಸಕ್ತಿ ಸರ್. ಎಷ್ಟು ಜನ ನೀವು, ನಿಮ್ಮ ತಂದೆ ತಾಯಿಗೆ ಮಕ್ಕಳು? ಮೂರು ಜನ ಸರ್. ನಾವು ಗಂಡ್ಮಕ್ಳು? ಮೂರು ಜನ ಗಂಡ್ಮಕ್ಳು, ನಾಲ್ಕು ಜನ ಹೆಣ್ಮಕ್ಳು ಸರ್. ನಾಲ್ಕು ಜನ ಹೆಣ್ಮಕ್ಳು, ಒಟ್ಟು ಏಳು ಜನ? ಏಳು ಜನ ಸರ್. ದೊಡ್ಡ ಕುಟುಂಬ ನಿಮ್ದು? ದೊಡ್ಡ ಕುಟುಂಬ ಸರ್. ಓಹೋ. ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಕೊಂಡ್ರೆ ಯಾರು? ಈ ಸದ್ದ ನಾ ಕೃಷಿ ಮಾಡ್ತಿರೋದ ನಮ್ಮನೇಲಿ ನಾನೇ ಸರ್. ಮೊದಲು? ಮೊದಲು ನಮ್ಮ ತಂದೆಯವ್ರು ಮಾಡ್ತಿದ್ರು. ಅದಾದ್ಮೇಲೆ ನಮ್ಮ ತಾಯಿಯವ್ರು ಸ್ವಲ್ಪ ಮಾಡ್ತಿದ್ರು ಸರ್. ಅವ್ರಿಗೂ ಆಳು ಹಚ್ಚೋದೆಲ್ಲ ಮಾಡ್ತಿದ್ರು. ನಾನು ಎಜುಕೇಷನ್ ಮಾಡಮ್ಮ ಸರ್. ಆಮೇಲೆ ಅಂದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಾನೇ ಕೃಷಿಯಲ್ಲಿ ತೊಡ್ಕೊಂಡಿದ್ದೆ ಸರ್. ನಿಮ್ಮ ತಂದೆಯವರು ಇದಾರ? ನಮ್ಮ ತಂದೆಯವ್ರ ಡೆತ್ ಆಗಿ 13 ವರ್ಷ ಆಯ್ತು ಸರ್. ಹೌದಾ? ಹಾಗಾಗಿ ನಿಮ್ಮ ನೀವು ಜವಾಬ್ದಾರಿ ತೊಗೊಂಡಿದ್ದೀರಿ ಸರ್. ಇನ್ನುಳಿದಾರ ನಿಮ್ಮ ಸಹೋದರರು? ಸರ್, ನಮ್ಮ ಬ್ರದರ್ ಒಬ್ರು ಅಲ್ಲಿ ವರ್ಕ್ ಮಾಡ್ತಾರೆ, ಇನ್ನೊಬ್ರು ಇದಾರೆ ಸರ್, ಅವರು ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಿರ್ತಾರೆ ಸರ್. ನಿಮಗೆ ಅನಿವಾರ್ಯ ಆಯ್ತಾ? ಅನಿವಾರ್ಯ ಇಲ್ಲ ಸರ್, ಮಾಡ್ಬೇಕಂತ ನನಗೂ ಆಸಕ್ತಿ ಸರ್. ಆಸಕ್ತಿ ಇದೆ ನಿಮಗೆ? ಇದೆ ಸರ್. ನನಗೆ ಹೆಚ್ಚಾಗಿ ಸಾವಯವ ಮಾಡ್ಬೇಕಂತ ಭಾಳ ಆಸಕ್ತಿ ಸರ್. ಅದು ಪ್ರಯೋಗ ಮಾಡಿಸಿ ನೋಡಿದ್ ಸರ್, ಆದ್ರೂ ಸ್ವಲ್ಪ ನನಗೆ ಸತ ಆಗ್ಲಿಲ್ಲ, ಅದು ಸ್ವಲ್ಪ ಲಾಸ್ ಆಯ್ತು ಸರ್. ಹಂಗಾಗಿ ನೆಕ್ಸ್ಟ್ ಏನೋ ಮಾಡ್ಬೇಕು ಅಂದ್ರೆ ಆ ಸಾವಯವ ಮಾಡ್ದಾರ ನಾನು ಬೆಟ್ಟಾಗಿ ಬಂದ್ ಸರ್. ಗದಗ ಹತ್ರ ಸುಗ್ನಾಳೆ ಅಂತಿದೆ, ಅಲ್ಲಿ ಬಸವರಾಜ್ ನಾವೇ ಅಂತ ಸರ್, ಫುಲ್ ಎಲ್ಲ ಸಾವಯವ ರೈತರು. ಅವ್ರನ್ನ ಬೆಟ್ಟಾಗಿದ್ದೆ. ಆಮೇಲೆ ಇನ್ನೊಬ್ ಶಾಗೋಟಿ ಅಂತ ಬರ್ತಾರೆ ಗದಗ ಹತ್ರ, ಅಶೋಕ್ ನಾವೇ ಅಂತ ಅಂದ್ರೆ, ಅವ್ರನ್ನ ಬೆಟ್ಟಾಗಿ ಬಂದೆ. ಅವ್ರ ಹತ್ರ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ ಸರ್. ಮಾಡಿ ನಾನು ಮಾಡಿದೆ, ಆದ್ರೂ ನನಗೆ ಯಾಕೋ ಸ್ವಲ್ಪ ಲಾಸ್ ಆಯ್ತು ಸರ್. ಅದು ಹೌದಾ ಸರ್? ಸ್ವಲ್ಪ ಏನ್ ಕೊರತೆ ಆಯ್ತಲ್ಲ, ಕೊರ್ಲ ಅಂತ ಬರುತ್ತೆ ಸರ್. ಹೌದು, ಅದು ಹಾಕಿದೆ ಸರ್, ಅದು ಬೆಳಿಲಿಲ್ಲ ಸರ್, ಎಟ್ಟ ಏನೂ ಆಗ್ಲಿಲ್ಲ. ಆಮೇಲೆ ಗೋವಿನ ಜೋಳ ಸರ್, ಇದು ಸಾವಯವ ಮಾಡ್ಬೇಕಂತ ನಾ 2 ಎಕರೆ ಬೇರೆ ಮಾಡಿ ಸರ್. ಒಟ್ಟ ಟೋಟಲ್ 6 ಎಕರೆ ಸರ್ ನಮ್ದು. 2 ಎಕರೆ ಸಾವಯವ ಮಾಡಿ ಸರ್, ಇನ್ನೆರಡೆಕರೆ ಹಂಗೆ ನಾರ್ಮಲ್ ರಾಸಾಯನಿಕ ಗೊಬ್ಬರ ಅದ ಹಾಕಿ ಮಾಡಿದ್ವಿ. ಅದು ಸಾವಯವ ಮಾಡಿದ್ದು ಸರಿ ಬರ್ಲಿಲ್ಲ ಸರ್, ಇಳುವರಿ ಕೊಡ್ಲಿಲ್ಲ ಅದು. ಅದು ಫುಲ್ ಲಾಸ್, ಮಾಡಿದ್ದು ಖರ್ಚು ಸಹಿತ ಬರ್ಲಿಲ್ಲ. ಅದು ಏನಾಯ್ತಂತ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು, ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಮಾಡೋಣ, ನಾವು ನಿಮ್ಗೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಮಾಡ್ಬೇಕು ಸರ್. ಆಮೇಲೆ ನಮ್ಮ ಇಲ್ಲಿ ಈಗ ಏನೇನು ಬೆಳಿತಾ ಇದ್ರಿ ಮುಖ್ಯವಾಗಿ ನೀವೀಗ? ಗೋವಿನ ಜೋಳ ಸರ್, ಶೇಂಗಾ ಹಾಕ್ತಿವಿ, ಆಮೇಲೆ ಹೆಸರು, ಅಲಸಂದಿ, ಅದ್ರ ಜೊತೆ ಉದ್ದು ಬೆಳಿತೀವಿ ಸರ್. ಓ, ಇವೆಲ್ಲವೂ ಸಹಿತ ವಾಣಿಜ್ಯ ಬೆಳೆಗಳಲ್ಲ, ನಿಮ್ಗೆ ಮನೆಗೆ ಬೇಕಾಗುವಂತ ಆಹಾರ ಧಾನ್ಯಗಳು ಹೆಚ್ಚಾಗಿ ಬೆಳೆಯ ಸರ್. ಗೋವಿನ ಜೋಳ ಇದು ಮಾಡ್ತೀವಿ ಸರ್, ಅಂದ್ರೆ ಮಾರಕ್ಕೆ ಅಂದ್ರೆ ಎಲ್ಲ ಅನುಕೂಲ ಆಗಲಿ ಅಂತ ಅದನ್ನ ಜಾಸ್ತಿ ಮಾಡ್ತೀವಿ ಸರ್. ಗೋವಿನ ಜೋಳ ಎಷ್ಟೆಕರೆಯಲ್ಲಿ ಬೆಳೆದಿದ್ರಿ? ಗೋವಿನ ಜೋಳ ನಾವು 2 ಎಕರೆ 3 ಎಕರೆ ಹಾಕಿರ್ತೀವಿ ಸರ್. ಇನ್ನು ಉಳಿದಿದ್ದೆಲ್ಲ ಮನೆಗೆ ಬೇಕಾಗವೆಲ್ಲ ಜೋಳ ಶೇಂಗಾ ಅವನ್ನೆಲ್ಲ ಹಾಕೊಂತೀವಿ ಸರ್. ಬಿಳಿ ಜೋಳ ಅಂತಾರ ಅದಕ್ಕೆ, ಇದು ಊಟಕ್ಕೆ ಬೇಕಾಗ ರೊಟ್ಟಿ ಮಾಡ್ಬೇಕು ಅಂದ್ರೆ. ಈಗ 3 ಎಕರೆಯಲ್ಲಿ ಇಳುವರಿ ಹೇಗೆ ಬರ್ತದೆ ನಿಮ್ಮ ಕಡೆಗೆ? ಓಕೆ ಸರ್, ಪರವಾಗಿಲ್ಲ. ನಮ್ಮ ಅನ್ಸಿದ ಮಟ್ಟಿಗೆ ನಮ್ಗೊಂದು ಫ್ಯಾಮಿಲಿಗೆ ಏನು ಬೇಕು ಎಲ್ಲ ಸಿಗುತ್ತೆ ಸರ್. ಯಾವುದು ನಮ್ಗೇನು ಅದ್ರ ಕೃಷಿಲಿಂದ ಏನು ತೊಂದರೆ ಏನಿಲ್ಲ ಸರ್. ಆದರೆ ಹೆಚ್ಚಿಗೆ ಗಳಿಸ್ಬೇಕು ಅದು ಅಂತ ಏನಿಲ್ಲ, ಸಂತೃಪ್ತಿ ಇದೆ ಸರ್. ಸಂತೃಪ್ತಿ ಇದೀರಿ? ಏನು ಸಮಸ್ಯೆ ಏನಿಲ್ಲ ಸರ್, ಇದರಲ್ಲೇ ಜೀವನ ಆರಾಮಿದೆಯಪ್ಪ ಅಂತ ಅನಿಸಿದೆ ಸರ್. ಜೋಳದ ನಂತರ ಏನು ಬೆಳೆದ್ರಿ ಮತ್ತೆ ಬೇರೆ? ಈಗ ಜೋಳ ಆದ್ಮೇಲೆ ಗೋವಿನ ಜೋಳ ಹಾಕಿ ಸರ್. ಗೋವಿನ ಜೋಳ ಆದ್ಮೇಲೆ ಈಗ ನೆಕ್ಸ್ಟ್ ಇದೆ ಗೋವಿನ ಜೋಳನೇ ಇದೆ ಸರ್. ಈಗ ಮತ್ತೆ ಇದೆ ಗೋವಿನ ಜೋಳ ಇದೆ. ಸೂರ್ಯಕಾಂತಿ ಹಾಕಿದ್ರಿ ಸರ್? ಸೂರ್ಯಕಾಂತಿ ಹಾಕಿದ್ರಿ? ಎಷ್ಟೆಕರೆ ಬೆಳೆದ್ರಿ ಅದು? 2 ಎಕರೆ ಹಾಕಿದ್ರಿ ಸರ್. ಸ್ವಲ್ಪ ಮೊನ್ನೆ ಮಳೆ ಸ್ವಲ್ಪ ಇದಾಗಿ ಇದಾಗಿದೆ ಸರ್, ಅದು ಕಾಳೆಲ್ಲ. ಕಾಳು ಗಟ್ಟಿ ಆಗಿಲ್ವಾ? ಗಟ್ಟಿ ಆಗಿಲ್ಲ ಸರ್. ಓಹೋ, ಏನ್ ಕೊರತೆ ಆಯ್ತು? ಮಳೆ ಮಳೆ ಜಾಸ್ತಿ ಆಗಿ ಹೂವಾಯ್ತಲ್ಲ ಸರ್, ಅದು ಹೂವಾದ್ಮೇಲೆ ಮಳೆ ಬರಬಾರ್ದು ಸರ್, ಮಳೆ ಬಂದ್ರೆ ಜೊಟ್ಟ ಆಗ್ಬಿಡುತ್ತೆ. ಓಹೋ, ಹಂಗ ಸ್ವಲ್ಪ ಇದಾಯ್ತು. ಅಂದ್ರೆ ರೈತರಿಗೆ ಮಳೆ ಸಕಾಲಕ್ಕೆ ಬಂದ್ರೆ ಕಷ್ಟ ಅಲ್ಲ ಸರ್, ಆದ್ರೆ ನಾವು ಸ್ವಲ್ಪ ಬೇಗ ಹಾಕಿದ್ವಿ ಸರ್ ಅವನು, ಸ್ವಲ್ಪ ಲೇಟ್ ಆಗಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಬೇಗ ಹಾಕಿದ್ವಲ್ಲ, ಅದು ಹೂವಾದ್ಮೇಲೆ ಮಳೆ ಬಂದ್ರೆ ಜೊಟ್ಟ ಆಗ್ಬಿಡುತ್ತೆ ಸರ್. ಓ, ಹಂಗಾಯ್ತು ಸರ್. ಈಗ ನಿಮ್ಗೆ ಬಿ ಎ ಪದವೀಧರರು, ಕೃಷಿಯಲ್ಲಿ ವ್ಯವಸ್ಥಿತವಾಗಿ ನಾನು ಕೃಷಿ ಮಾಡಬೇಕು ಅಂತ ಏನಾದರೂ ಪ್ರಯೋಗ ಮಾಡ್ತಾ ಇದ್ದೀರಾ? ಪ್ರಯೋಗ ಅಂದ್ರೆ ನಾನು ಇನ್ನೂ ಏನು ಮಾಡಿಲ್ಲ ಸರ್, ಬಟ್ ನಮ್ಮ ಆರ್ ಎಸ್ ಕೆಯಲ್ಲಿ ಪ್ರತಾಪ್ ಗೌಡ ಅಂತ ಯಾವ ಅದಾರ ಸರ್, ಅವರೆಲ್ಲ ನಮ್ಗೆ ಮಾಹಿತಿ ಹೇಳ್ತಿರ್ತಾರೆ ಸರ್, ನೀವು ಈ ಥರ ಮಾಡ್ರಿ, ನಾವು ಹೆಲ್ಪ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ನಾವು ಆಯ್ತಂತ ಅವ್ರನ್ನ ಸಜೆಷನ್ ತೊಗೊತಿರ್ತೀವಿ ಸರ್, ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಅವ್ರಿಗೆ ಫೋನ್ ಹಚ್ಚಿ ಕಾಲ್ ಮಾಡಿ ಅವ್ರು ಕೇಳ್ತಿರ್ತೀವಿ ಸರ್. ಬಟ್ ಇನ್ನೂ ನಾವು ಏನು ಮಣ್ಣು ಪರೀಕ್ಷೆ ಅದು ಇದು ಮಾಡಿಸ್ಬೇಕು ಅಂತ ಹೇಳ್ಯಾರ ಸರ್, ಮಾಡಿಸಿಲ್ಲ. ನೆಕ್ಸ್ಟ್ ಎಲ್ಲ ಅಳವಡಿಸ್ಬೇಕಂದ್ರೆ ನನಗೂ ಭಾಳ ಆಸೆ ಐತೆ ಸರ್, ನನಗೆ ಹೆಚ್ಚಾಗಿ ಸಾವಯವ ಮಾಡ್ಬೇಕಂದ್ರೆ ಭಾಳ ಆಸೆ ಐತೆ. ಕೃಷಿಗೆ ದನಕರುಗಳು ಅಗತ್ಯ ಆಗತ್ತೆ ಸರ್? ಇದಾವ? ಇಲ್ಲ ಸರ್, ಮಾಡಿಲ್ಲ. ಮೊದ್ಲಿದ್ವಾ ಸರ್? ಎಷ್ಟಿದ್ವಿ, ಏನೇನಿದ್ವು? ಎರಡು ಎತ್ತಿದ್ವು ಸರ್, ಎರಡು ಆಕಳ ಇದ್ವು, ಮಾಡ್ತಿದ್ವಿ ಸರ್. ಈಗ ಇಲ್ಲ ಸರ್, ಅವೆಲ್ಲ ಬಿಟ್ಕೊಂಡ್ಬಿಟ್ರ? ಬಿಟ್ಕೊಂಡಿಲ್ಲ ಸರ್, ನಾನು ಎಜುಕೇಶನ್ ಮಾಡ್ಬೇಕಾದ್ರೆ ನಾನು ಇಲ್ಲಿರ್ಲಿಲ್ಲ ಸರ್, ಅಲ್ಲೇ ರೂಮ್ ಮಾಡ್ಕೊಂಡು ಕುಕ್ನೂರೆಲ್ಲ ಇದ್ವಿ. ಆಮೇಲೆ ನಮ್ಮ ಇಲ್ಲಿ ತಾಯಾರಿಗೆಲ್ಲ ಸ್ವಲ್ಪ ಹೊರೆ ಆಯ್ತು ಸರ್ ಮತ್ತೆ ಅವ್ರಿಗೆ, ಹಂಗಾಗಿ ಅವಾಗ ತೆಗಿತು. ಸರ್, ಈಗ ಕೃಷಿಗೆ ಬೇಕಾಗುವಂತಹ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಅಂಗಡಿ ಗೊಬ್ಬರ ಆಗಿರ್ಬೋದು, ಇವು ಹೇಗೆ ನಿರ್ವಹಣೆ ಮಾಡ್ತೀರಿ? ಸರ್, ಈಗ ತಿಪ್ಪೆ ಗೊಬ್ಬರ ಅಂದರೆ ನಾವು ಇಲ್ಲೆಲ್ಲ ಖರೀದಿ ಮಾಡ್ತೀವಿ ಸರ್, ಇಲ್ಲೆಲ್ಲ ರೈತರ ಹತ್ರ ಕೇಳ್ತಿರ್ತೀವಿ ಸರ್, ಅವ್ರು ನಾವು ಸಾವಯವ ಮಾಡ್ಬೇಕಂದ್ರೆ ಇಲ್ಲೇ ಇದು ಸಿಗುತ್ತೆ ತೊಗೊಂತಿರ್ತೀವಿ. ಆಮೇಲೆ ಈಗ ಅವ್ರು ಹೇಳಿದ್ನಲ್ಲ ಸರ್, ಅಶೋಕ್ ಹಳ್ಳಿ ಅಂತ ಅಂದ್ರೆ ಶಾಗೋಟರು, ಅವರೆಲ್ಲ ಫುಲ್ ಎಲ್ಲ ಸಾವಯವ ಮಾಡ್ತಾರೆ ಸರ್. ಅವ್ರ ಹತ್ರ ನಾನೆಲ್ಲ ಚೀಲಗಟ್ಟಲೆ ತರಿಸ್ಕೊಂಡಿದ್ದೆ ಸರ್, ಒಂದೆರಡು ಬರ ತರಿಸ್ಕೊಂಡಿನಿ, ಅದೇ ಹೆಚ್ಚಾಗಿ ಬಳಸ್ತಿದ್ವಿ. ಅದು ಇಳುವರಿ ಕೊಳ್ಳಾರ ಕೋಳಿ ಮತ್ತು ಸರ್ಕಾರಿ ಗೊಬ್ಬರನ ಬಳಸಕತ್ತಿ ಸರ್. ಈಗ ಗೋವಿನ ಜೋಳ ನೀವು ಮುಖ್ಯವಾದ ಬೆಳೆ ನಿಮ್ಮಲ್ಲಿ, ಅದಲ್ವಾ? ಅಂದ್ರೆ ಊಟಕ್ಕೆ ಬೇಕಾಗೊಂದು ಜೋಳ ಬೆಳಿತೀರಿ? ಅದು ಮುಖ್ಯವಾದ ಬೆಳೆ, ಸೂರ್ಯಕಾಂತಿ ಮತ್ತೆ ಗೋವಿನ ಜೋಳ ಮುಖ್ಯವಾದ ಬೆಳೆ ಸರ್. ಈ ಗೋವಿನ ಜೋಳಕ್ಕೆ ಏನಾದರೂ ರೋಗಗಳು ಬರ್ತಾ ಇತ್ತಾ? ಹಾಂ ಸರ್, ಬರುತ್ತೆ ಸರ್. ಏನು ಬರ್ತದೆ ಮುಖ್ಯವಾಗಿ? ಮುಟ್ಟಿಗೆ ರೋಗ ಅಂತ ಬರುತ್ತೆ ಸರ್. ಯಾವ ಹಂತದಲ್ಲಿ ಬರ್ತದೆ? ಇದು ಚಿಕ್ಕದಿರತ್ಲೆ ಬರುತ್ತೆ ಸರ್ ಅದು. ಆಮೇಲೆ ಸುಳಿ ರೋಗ ಅಂತ ಬರುತ್ತೆ ಸರ್. ಹೌದಾ? ಹಾಂ ಸರ್, ಅದು ಎಲ್ಲ ಅದಕ್ಕೆಲ್ಲ ಪರಿಹಾರ ಇದೆ ಸರ್. ಎಲ್ಲ ಎಣ್ಣೆ ಸಿಗುತ್ತೆ ಸರ್, ಅದು ಗೊಬ್ಬರ ಸಿಗುತ್ತೆ, ಅದು ಹಾಕಿದ್ರೆಲ್ಲ ಇದಾಗುತ್ತೆ ಸರ್. ಗೋವಿನ ಜೋಳ ನಿಮ್ಮ ಕುಟುಂಬಕ್ಕೆ 3 ಎಕರೆಯಲ್ಲಿ ಎಷ್ಟು ಇಳುವರಿ ಬರುತ್ತೆ, ನಿಮ್ಮ ಕುಟುಂಬಕ್ಕೆ ಎಷ್ಟು ಸಾಕಾಗುತ್ತೆ? ಸರ್, ನಾನು ಇದ್ರ ಪ್ರಕಾರ ಹೋದ ವರ್ಷ ನಾನು 3 ಎಕರೆದಲ್ಲೇ 2 ಲಕ್ಷ ಮೇಲೆ ತೆಗೆದೀನಿ ಸರ್ ಗೋವಿನ ಜೋಳದಲ್ಲಿ. ನಮ್ಮ ಇದಕ್ಕೆ ಓಕೆ ಸರ್. ಹೌದಾ? ಹಾಂ ಸರ್. ಆಮೇಲೆ ಸೈಡ್ ಎಲ್ಲ ಮಾಡ್ಕೊಂಡಿರ್ತೀವಿ ಸರ್, ಕೊಳ್ಳೋದೇನಿರಲ್ಲ, ಹೆಸರು, ಆಮೇಲೆ ಜೋಳ ಬರ್ತಿರ್ತೈತಿ, ಆಮೇಲೆ ಉದ್ದು ಅಂತ ಹಾಕೊಂಡಿರ್ತೀವಿ, ಅಲಸಂದಿ ಎಲ್ಲ ಅದು ನಡೀತಿರ್ತ ಸರ್, ಇದು ಆಗುತ್ತೆ. ಜೋಳದಿಂದ 1-2 ಲಕ್ಷದವರೆಗೆ ದುಡಿದಿದ್ದೀರ? ಹಾಂ ಸರ್, ದುಡಿದಿದ್ದೀವಿ. ಪ್ರತಿ ವರ್ಷ ಅಷ್ಟು ಇಳುವರಿ ಬರ್ತದೆ? 1 ವರ್ಷ ಬರುತ್ತೆ, 1 ವರ್ಷ ಬರಲ್ಲ, ಹಂಗೂ ಹಿಂಗೆ ಕೊಡಿ ಸರ್. ಈಗ ಮಣ್ಣಿನ ಗುಣಮಟ್ಟವನ್ನು ಅಥವಾ ಮಣ್ಣಿನ ಸತ್ವ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ರಕ್ಷಣೆ ಅಥವಾ ಎಷ್ಟರ ಮಟ್ಟಿಗೆ ಪೋಷಕಾಂಶಗಳು ಇದೆ ಅಂತ ತಿಳ್ಕೊಳಕಾದ್ರೆ ಮಣ್ಣಿನ ಪರೀಕ್ಷೆ ಮಾಡಬೇಕು ಅಂತೇಳಿ ಕೃಷಿ ಇಲಾಖೆಯವರು ಸರ್ಕಾರದ ವತಿಯಿಂದ ಹೇಳ್ತಾನೆ ಇದ್ದಾರೆ. ಈ ನಿಟ್ಟಿನಲ್ಲಿ ನೀವು ತೊಡ್ಕೊಂಡಿದ್ದೀರಾ? ಇಲ್ಲ ಸರ್, ಈಗ ನಮಗೆ ಹೇಳಿದ್ರು ಸರ್, ನಮ್ಮ ಇಲ್ಲಿ ರೈತ ಸಂಪರ್ಕ ಅಧಿಕಾರಿಗಳು ಭೇಟಿ ಮಾಡಿದ್ರು ಸರ್, ಅವ್ರು ಹೇಳ್ತಿರ್ತಾರೆ ನೀವು ಒಳ್ಳೆ ವಿದ್ಯಾವಂತರಿದ್ದೀರಿ, ಮಾಡ್ರಿ ಯುವಕರು ಮಾಡಿ ನೀವು ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಿರ್ತಾರೆ ಸರ್ ಅವರು. ನಾವು ಹ್ಞೂ ಅಂತ ಹೇಳಿ ಸರ್ ಅವ್ರಿಗೆ ನಾವು ಇದನ್ನ ಮಾಡಿವಿ ಸರ್, ಅವ್ರ ಪಾಪ ನಮಗೆ ಕಾಲ್ ಮಾಡಿ ಎಲ್ಲ ಹೇಳ್ತಿರ್ತಾರೆ ಸರ್, ಈ ಥರ ಮಾಡ್ರಿ ಅದು ಮಾಡ್ರಿ ಅಂತ. ನಾವು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಮಾಡ್ಬೇಕಂತಂದ್ರೆ ಅವ್ರು ಬಂದಿದ್ರು ಸರ್ ನಾವು ಮಾಡೋಣ ಸರ್ ಅಂತೇಳಿ ಅವ್ರಿಗೆ ಇದನ್ನ ಮಾಡಿಲ್ಲ, ನೆಕ್ಸ್ಟ್ ಏನೋ ಮಾಡಿಸ್ಬೇಕಂತ ಇದೆ. ಅಂದರೆ ನನಗೆ ಅನ್ಸ್ಬಿಟ್ಟಿಗೆ ನೀವು ಕೃಷಿಯಲ್ಲಿ ಸ್ವಲ್ಪ ಅಂದರೆ ಪ್ರಾಕ್ಟಿಕಲ್ ಆಗಿ ತೊಡ್ಕೊಳ್ಳೋಕೆ ಇನ್ನೂ ನೀವು ಧೈರ್ಯ ಮಾಡ್ತಾ ಇಲ್ಲ ಅನ್ಸುತ್ತೆ ಸರ್. ಹೌದು, ಯಾಕೆ, ಏನು ಕಾರಣ? ಸ್ವಲ್ಪ ಹಂಗೆ ಸರ್, ಏನೋ ನಾನು ಈ ಕಡೆ ಎಜುಕೇಶನ್ ಒಂದು ಇದೆ ಇದೆಯಲ್ಲ ಸರ್, ನನಗೂ ಈಗ ಬಿ ಎಡ್ ಮಾಡ್ಬೇಕಂತ ಆಸೆ ಇದೆ ಸರ್. ಆಮೇಲೆ ಡಿ ಎಡ್ ಮಾಡಿದ್ನಲ್ಲ ಸರ್, ಟಿ ಟಿ ಆಗಿದೆ, ಆ ಸಿ ಟಿ ಎಲ್ಲ ಪ್ರಯತ್ನ ಮಾಡಕತ್ತೀವಿ, ಜೊತೆ ಜೊತೆಗೆ ಇದು ಅದು ಎರಡು ಸಪ್ ಇದಾಗುತ್ತಲ್ಲ, ಹಂಗಾಗಿ ಫುಲ್ ಇನ್ನೂ ಇನ್ವಾಲ್ವ್ ಆಗ್ತಿಲ್ಲ ಸರ್, ಮಾಡಿ ಸರ್ ಆದರೂ ಸ್ವಲ್ಪ ಮಟ್ಟಿಗೆ ಇದಾಗ್ತಿಲ್ಲ. ಅಂದರೆ ಈಗ ನಿಮ್ಮ ತಂದೆಯವ್ರ ಕಾಲಘಟ್ಟದಲ್ಲಿ ಇದ್ದಂಥ ಕೃಷಿಗೂ ಈಗ ಇರ್ತಕ್ಕಂಥ ಕೃಷಿ ವ್ಯವಸ್ಥೆಗೂ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ರಿ ನೀವು? ನಮ್ಮ ತಂದೆಯವ್ರು ಸರ, ಅವ್ರು ಮಾಡಬೇಕಾದ್ರೆ ಅದೇ ಕೃಷಿಯಲ್ಲೇ ಸರ್ ಅವರು, ನಮ್ಮನ್ನೆಲ್ಲ 7 ಮಂದಿ ಮಕ್ಕಳು ಸರ್, ಎಲ್ಲರನ್ನೂ ಒಳ್ಳೆ ಎಜುಕೇಷನ್ ಮಾಡಿಸಿದ್ರು, ಅದೇ ಅಷ್ಟು 6 ಎಕರೆ ಭೂಮಿಯಲ್ಲೇ ಒಳ್ಳೆ ಎಜುಕೇಷನ್ ಮಾಡಿಸಿದ್ರು, ಎಲ್ಲ ಮಕ್ಕಳಿಗೆ ಮದುವೆ ಮಾಡಿದ್ರು, ಎಲ್ಲ ಒಳ್ಳೆ ಇದನ್ನ ಕೊಟ್ಟರು ಸರ್. ಕೃಷಿಯಲ್ಲಿ ಬೇರೆ ಏನೂ ಮಾಡ್ತಿಲ್ಲ ಸರ್ ಅವರು, ನಾವು ಬೇರೆ ಮಾಡ್ತಿದ್ರು ನಮ್ಗೀಗ ಏನೋ ಒಂಥರ ಕೃಷಿಯಲ್ಲಿ ಚೆನ್ನಾಗಿದೆ ಸರ್, ಆದರೂ ಏನೋ ಒಂಥರ ಪ್ರಾಬ್ಲಮ್ ಅನಿಸ್ತಿದೆ ಸರ್. ಈಗ ಅಂದ್ರೆ ಆಳು ಸಿಗ್ತಿಲ್ಲ ಸರ್ ಕೆಲಸ ಮಾಡಕ್ಕೆ. ಹೌದು, ಆಳಿನ ಸಮಸ್ಯೆ. ನಿಮ್ಮ ಭಾಗದಲ್ಲಿ ಆಳಿನ ಕೊರತೆ? ಕೊರತೆ ಫುಲ್ ಇದೆ ಸರ್. ಡೈಲಿ ಈಗ ಒಂದು ದಿನಕ್ಕೆ 300 ರೂಪಾಯಿ ಸರ್ ಪಗಾರ ಒಂದ್ ಆಳಿಗೆ, ಆದ್ರೂ ಸಿಗ್ತಿಲ್ಲ ಸರ್. ನಾವೆಲ್ಲ ಹೋಸತ ಪ್ಲಾಟ್ ಮಾಡಿದ್ದೆ ಸರ್, ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಅಂದ್ರೆ ಪ್ಲಾಟ್ ಅಂದ್ರೆ ಗೊತ್ತಲ್ಲ ಸರ್, ಸೀಡ್ಸ್ ಎಲ್ಲ ಸೀಡ್ಸ್ ಮಾಡಿ. ಹಾ ಸರ್, ಅದು 1 ಎಕರೆ ಮಾಡಿದ್ದೆ ಸರ್ ನಾನು. 1 ಎಕರೆ ಮಾಡಿದ್ದೆ, ಅದು ಇಲ್ಲಿ ಆಳು ಸಿಗ್ಲಾರ್ಕ ಪಕ್ಕದೂರು ಮಂಗಳೂರು ಅಂತಿದ್ದೆ ಸರ್, ಅಲ್ಲಿಂದ ಆಳು ಕರೆಸ್ತಿದ್ದೆ ಸರ್. ಅವ್ರಿಗೆ 300 ರೂಪಾಯಿ ಪಗಾರ ಪ್ಲಸ್ ಗಾಡಿ ಚಾರ್ಜ್ 50. ಆತರ ಒಂದ 20 ಆಳು ಕರ್ಸಿ ಮಾಡಿಸಿನಿ ಸರ್ ನಾನು ಹೋದ ವರ್ಷ. ಯಾವ ಸೀಡ್ಸ್ ಮಾಡಿದ್ರಿ? ಹೋಗಿ ನಾನು ಕುಂಬಳದ ಮಾಡಿದ್ದೆ ಸರ್, ಉದ್ಭೂತ ಕುಂಬಳ ಅಂತ ಬರುತ್ತೆ, ಅದು ಮಾಡಿದ್ದೆ ಸರ್. ಎಷ್ಟು ಆದಾಯ ಬಂತದ್ರಿ? ಪರವಾಗಿಲ್ಲ ಸರ್, ಓಕೆ. 140,000 ತೆಗೆದಿ ಸರ್ ಖರ್ಚೆಲ್ಲ ತೆಗೆದು. ಸೀಡ್ಸ್ ಪ್ಲಾಂಟ್ ಲಾಭದಾಯಕನಾ? ಲಾಭದಾಯಕ ಇದೆ ಸರ್, ಆದ್ರೆ ಕಷ್ಟ ಪಡ್ಬೇಕು ಸರ್ ಬಹಳ. ಮನೆಯಲ್ಲಿ ಹೆಚ್ಚೆಚ್ಚಿಗೆ ಜನ ಇದ್ರೆ ಮಾಡೋದು ಬೆಟರ್ ಸರ್. ಮನೆಯಲ್ಲಿ ಹೆಚ್ಚಿಗೆ ಇಲ್ಲ, ಒಬ್ಬರೇ ಮಾಡ್ಬೇಕಂದ್ರೆ. ಈಗ ನಿಮ್ ಕುಟುಂಬದಲ್ಲಿ ಕೃಷಿಯಲ್ಲಿ ತೊಡಕೊಳ್ಳೋರು? ನಾನೇ ಸರ್. ಒಬ್ಬರೇ? ನಾನೊಬ್ಬ. ಹೆಣ್ಮಕ್ಳು? ಹೆಣ್ಮಕ್ಳು ಇಲ್ಲ ಸರ್, ನಮ್ ತಾಯಾರಿದೆ, ಅವ್ರು ವಯಸ್ಸಾಗಿದೆ. ಅವ್ರು ಮನೆಯಲ್ಲೇ ಮಾಡ್ತಾರೆ ಸರ್, ಹೊಲಕ್ಕೆಲ್ಲ ಕಳಸಲ್ಲ, ಮನೆಯೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ನೀವು ಹೆಚ್ಚು ಆಳುಗಳನ್ನೇ ಅವಲಂಬಿಸ್ಕೊಂಡಿದ್ದೀರಾ ಸರ್? ಕೆಲವೊಮ್ಮೆ ಇದು ಸಮಸ್ಯೆ ಆಗ್ಬಿಡ್ತದೆ ಸರ್. ಕೆಲವೊಮ್ಮೆ ಅಲ್ಲ ಸರ್, ಯಾವಾಗ್ಲೂ ಇದೇ ಇರೋದೇ ಸಮಸ್ಯೆ. ಸರಿಯಾದ ಟೈಮ್ ಏನು ಗೊಬ್ಬರ ಒಂದ್ ಸಿಗಲ್ಲ ಸರ್, ಮನೆ ಫುಲ್ ಅಭಾವ ಆಗ್ಬಿಡ ಸರ್, ಗೊಬ್ಬರ ಎಲ್ಲ ಇಲ್ಲಿ ಸಿಗ್ಲಿಲ್ಲ, ಬೇರೆ ಕಡೆ ಅಂತ ತರಿಸಿ ಸರ್. ಹೌದಾ ಸರ್? ಆತರ ಎಲ್ಲ ಸಮಸ್ಯೆ ಆಗುತ್ತೆ. ಈಗ ರೈತ ಸಂಪರ್ಕ ಕೇಂದ್ರದಿಂದ ನೀವು ಯಾವ್ಯಾವ ರೀತಿಯ ಸಲಹೆಗಳನ್ನ ಅಥವಾ ಮಾರ್ಗದರ್ಶನಗಳನ್ನ ಅಥವಾ ತರಬೇತಿಗಳನ್ನ ತಗೊಳ್ತಾ ಇದ್ರ? ತರಬೇತಿ ಅಂತ ಏನಿಲ್ಲ ಸರ್, ಹಂಗೆ ಮಾಹಿತಿ ಕೇಳ್ತಿರ್ತೀವಿ ಸರ್. ಅವ್ರು ನಮ್ಗೆ ಏನಾರು ಪ್ರಾಬ್ಲಮ್ ಆದ್ರೆ ಈ ತರ ಆಗಿದೆ ಸರ್, ಏನ್ ಮಾಡ್ಬೇಕು, ಈ ತರ ಹೋಗ್ ಬಂದಿದೆ, ಯಾವ್ದು ಹೊಡಿಬೇಕು ಅಂತೆಲ್ಲ ನಮ್ಮ ಕೃಷಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅವರು ಈಗ ಚೆನ್ನಾಗಿದ್ದಾರೆ ಸರ್, ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ, ಒಂಥರ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಸರ್, ಈ ತರ ಮಾಡಿ ನೀನು, ಈ ತರ ಮಾಡು ಅಂತ ಎಲ್ಲ ಹೇಳ್ತಾರೆ. ಕೃಷಿಯಲ್ಲಿ ನಾವು ಸುಧಾರಣೆ ಆಗ್ಬೇಕು ಅನ್ನೋದಾದ್ರೆ ಒಂದಿಷ್ಟು ಮಾಡೆಲ್ಗಳನ್ನು ನೋಡ್ಬೇಕಾಗುತ್ತೆ. ಬೇರೆ ಬೇರೆ ರೈತರು ಹೇಗೆ ಮಾಡ್ತಿದ್ದಾರೆ, ಅವ್ರು ಹೇಗೆ ಅಭಿವೃದ್ಧಿ ಹೊಂದಿದ್ದಾರೆ. ಈಗ ನೀವು ಏನಾದ್ರೂ ಕುತೂಹಲದಿಂದ ನೋಡಿ ರೈತರ ಹೊಲ ಗದ್ದೆಗಳನ್ನ ನೋಡೋದಾಗ್ಲಿ, ಅವರ ಬದುಕನ್ನ ಹೋಗಿ ವೀಕ್ಷಿಸೋದಾಗ್ಲಿ ಮಾಡಿದ್ರೆ? ಮಾಡಿದೀವಿ ಸರ್. ಎಲ್ಲೆಲ್ಲಿ ಹೋಗಿದ್ರಿ ಸರ್? ನಾನೀಗ ಸಾವಯವ ಮಾಡ್ಬೇಕಂತ ಬಹಳ ಆಸಕ್ತಿ ಸರ್ ನಂಗೆ. ಹಂಗೆ ಸಾವಯವ ಮಾಡಿದ ರೈತರ ಬಗ್ಗೆ ನಾನು ಮಾಹಿತಿ ತಿಳ್ಕೊಂಡೆ ಸರ್. ಗದಗ ಹತ್ರ ಸುಗ್ನಳ್ಳಿ ಅಂತ ಬರ್ತಾರೆ, ಸಿರಾಟಿ ತಾಲೂಕು ಸುಗ್ನಳ್ಳಿ, ಅಲ್ಲಿ ಬಸವರಾಜ್ ನಾವೇ ಅಂತ ಇದ್ದಾರೆ ಸರ್. ಅದಲ್ದೆ ಬೇರೆ ಅವ್ರ ಅಂತ ಅವ್ರನ್ನ ಬಿಟ್ಟು ಇನ್ನೊಬ್ರು ಅಶೋಕ ಹಳ್ಳಿ ಅಂತ ಇದ್ದಾರೆ ಸರ್, ಅವ್ರನ್ನ ಮೀಟ್ ಆಗಿ ಬಂದ್ ಸರ್. ಅವ್ರೆಲ್ಲ ಯಾವ ತರ ಗೊಬ್ಬರ ರೆಡಿ ಮಾಡ್ತಾರೆ, ಸಾವಯವದಲ್ಲಿ ಯಾವ ತರ ತೊಡ್ಕೊಂಡ್ರೆ, ಅವ್ರ ಹತ್ರ ಒಂದಿನ ವಸ್ತಿ ಇದ್ದೀನಿ ಸರ್. ನಾನು ವಸ್ತಿ ಇದ್ದು ಎಲ್ಲ ಮಾಹಿತಿ ತಿಳ್ಕೊಂಬಂದಿನಿ ಸರ್. ಮಾಡ್ಬೇಕು, ನಾನು ಫುಲ್ ಸಾವಯವ ಮಾಡ್ಬೇಕು, ಅದ್ರಲ್ಲಿ ತೊಡಗಿಸ್ಬೇಕಂತ ಆಸಕ್ತಿ ಇದೆ ಸರ್. ಈ ಪ್ರಯತ್ನ ಮಾಡ್ಬೇಕಂತ ಇದೆ ಸರ್, ಎಲ್ಲ ಅಷ್ಟು ಮಾಡ್ಬೇಕು ಆ ತರ ಎಲ್ಲ ಇದೆ ಸರ್. ಈಗ ಒಂದು ನೋಡಿ, ನೀವು ಒಂದ್ ಕಡೆಗೆ ಹಣಕಾಸಿನ ಅಡಚಣೆ ಮತ್ತು ಬೇರೆ ಬೇರೆ ಆಳುಗಳ ಸಮಸ್ಯೆ ಇದೆಲ್ಲ ಇದೆ ಅಂತ ಹೇಳ್ತಿದ್ರಿ ಕೃಷಿಯಲ್ಲಿ. ಈ ಹೈನುಗಾರಿಕೆ ನೀವು ಒಬ್ಬರೇ ಮಾಡಬಹುದು, ಒಂದ್ 3-4 ಹಸುಗಳನ್ನು ಸಾಕೋದಾಗಿರ್ಲಿ, ಎಮ್ಮೆ ಸಾಕೋದಾಗಿರ್ಲಿ ಮಾಡಬಹುದು. ಆಮೇಲೆ ಅದು ಲಾಭದಾಯಕ ಕೂಡ, ಒಂದು ಕುಟುಂಬಕ್ಕೆ ಬೇಕಾಗುವಂತ ಆರ್ಥಿಕ ಭದ್ರತೆನ ಅದು ಕೊಡುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರಾ? ಪ್ರಯತ್ನ ಅಂತ ಏನಿಲ್ಲ ಸರ್, ಮಾಡ್ಬೇಕಂತ ಆಸಕ್ತಿ ಇದೆ ಸರ್. ಆದ್ರೆ ನನಗೆ ಒಂದೊಂದ್ ಟೈಮ್ ಏನಂತ ಸರ್, ನಾವು ಒಬ್ಬರೇ ಹೊಲನು ಮಾಡ್ಬೇಕು, ಆಮೇಲೆ ಹಸು ಮಾಡಿದ್ರೆ ಅದನ್ನೆಲ್ಲ ಮತ್ತೆ ರಕ್ಷಣೆ ಮಾಡ್ಬೇಕಲ್ಲ ಸರ್, ಅದಕ್ಕೆಲ್ಲ ಮೇವು ಮಾಡೋದು, ಅದು ಮತ್ತೆ ಮೇಸಕ್ ಹೋಗೋದು, ಅದ್ರ ಜೊತೆ ಜೊತೆಗೆ ಕಷ್ಟ ಆಗುತ್ತೆ ಏನೋ ಅಂತ ಅಂದ್ರೆ ಸ್ವಲ್ಪ ಹಿಂಜರಿತಿದ್ದೀನಿ ಸರ್ ನಾನು. ಆಮೇಲೆ ಇದು ಸ್ಟಡಿ ಒಂದ್ ಕಂಟಿನ್ಯೂ ಮಾಡ್ತಿದ್ದೀವಿ ಸರ್, ಈಗ ಬಿ ಎಡ್ ಮಾಡ್ಬೇಕಂತ ಇದೆ, ಹಂಗಾಗಿ ಎಲ್ಲ ಸ್ವಲ್ಪ ಇದಾಗ್ಬೋದ ಅಂತಂದ. ಈಗ ನೀವು ಕೃಷಿಯಲ್ಲಿ ಒಟ್ಟಾಗಿ ಅಂದ್ರೆ ನೀವು ಈಗ 2 ಆಯ್ಕೆಯಲ್ಲಿ ಇದ್ದೀರಾ. ಒಂದು ನೀವು ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಕಡೆಗೆ ಹೋಗ್ಬೇಕು ಅಂತ ಒಂದು, ಎರಡನೇದು ಕೃಷಿಗೆ ನೀವೇ ಅನಿವಾರ್ಯ. ಈಗ ಸದ್ಯಕ್ಕೆ ನಿಮ್ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಅನಿವಾರ್ಯ ಅಂತ ಏನ ಸರ್, ನಮ್ ಪ್ಲಾಟ್ಫಾರ್ಮ್ ಹಾಕಿದೆ ಖುಷಿ ಅಲ್ಲ ಸರ್. ನಾವೆಲ್ಲ ಈ ಮೆಟ್ಟಕ್ ಬಳಿದ್ವಿ ಅಂದ್ರೆ ಕೃಷಿಯಲ್ಲಿಂತ, ಕೃಷಿಯಿಂದ ನಮ್ಗೇನು ಯಾವ್ದು ತೊಂದರೆ ಇಲ್ಲ ಸರ್, ಎಲ್ಲ ಚೆನ್ನಾಗಿದೆ, ಜೀವನ ಏನ ಪ್ರಾಬ್ಲಮ್ ಇಲ್ಲ. ಅದ್ರಾಗ ಆಸಕ್ತಿ ಇದೆ, ಆದ್ರೆ ಜಾಬ್ ಮಾಡಿದ್ರು ಖುಷಿ ಅಂತ ಬಿಡ ಇಲ್ಲ ಸರ್, ಎರಡು ಮಾಡೋದು ಅಷ್ಟಿದೆ ಇದೆ ಸರ್. ಒಳ್ಳೇದು ಯಶವಂತ್ ಡಿ ಬುಗಟಗೇರ್ ಅವರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರರೇ, ಸೋಮೇಶ್ ಉಪ್ಪಾರ್ ನಡೆಸಿದ ಸಂದರ್ಶನದಲ್ಲಿ ಈವರೆಗೆ ಅವರೊಂದಿಗೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬೆದವಟ್ಟಿ ಗ್ರಾಮದ ಯುವ ರೈತರಾದ ಯಶವಂತ ಡಿ ಬುಕ್ಕಟ್ಟಿಗಾರ್. ರೈತ ಮಿತ್ರರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ.

ಮಾರ್ಗಶಿರ ಪುಷ್ಯ ಮಾಸ ಹೇಮಂತ ಋತು ನವೆಂಬರ್ ಜನವರಿಯ ಮಧ್ಯೆ ಹಾಲು ಕಬ್ಬಿನ ರಸ ತುಪ್ಪ ಎಣ್ಣೆ ಉದ್ದು ಗೋಧಿ ಮಾಂಸಾಹಾರ ಅಕ್ಕಿಯಿಂದ ತಯಾರಿಸಿದ ಆಹಾರ ಉತ್ತಮ ಶೀತಕಾಲ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ ಬಿಸಿ ನೀರನ್ನೇ ಕುಡಿಯಿರಿ ದೇಹಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ವ್ಯಾಯಾಮ ಅಗತ್ಯ ಸರಿಯಾದ ಆಹಾರ ಪದ್ಧತಿ ಹೇಮಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ ಆಯುಷ್ ಉವಾಚ ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಪ್ರಕಟಣೆಗಳನ್ನು ಕೇಳಿದಿರಿ ಈಗೊಂದು ಚಿತ್ರಗೀತೆ ಕೇಳೋಣ ಹೊಲದ ಮೊಟ್ಟು ಭೂಮಿಯಲ್ಲಿ ಹೋರಿ ಎಂದು ಹಾರಿದಂತೆ ಮಾರಮ್ಮನ ಜಾತ್ರೆಯಲ್ಲಿ ಪೋತ ರಾಜ ಊಗಿದಂತೆ ಬಚ್ಚೆ ಬಚ್ಚೆ ಹುಟ್ಟುಕೊಂಡು ದೊಡ್ಡೆ ವರದೆ ಮಾಡಿದಂತೆ ಮರದ ನೆರಳ ಮರಳಿನಲ್ಲಿ ಪಟ್ಟೆ ಗುಂಪು ಕೂಡಿದಂತೆ ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಕೊಚ್ಚು ಬೆರೆಸಿದಂತೆ ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು ನಾಟು ನಾಟು ನಾಟು ನಾಟು ನಾಟು ನಾಟು ಹಳ್ಳಿ ನಾಟು ನಾಟು ನಾಟು ನಾಟು ನಾಟು ನಾಟು ನಾಟು ಪೂರ ನಾಟು ನಾಟು ನಾಟು ನಾಟು ಹಾರ ಬೆಳೆಸಿದಂತೆ ಬಾರಿ ಕಾಟು ನಾಟು ನಾಟು ನಾಟು ಬಿಚ್ಚು ಕತ್ತಿಯಂತೆ ವೀರ ನಾಟು ರೈತ ಮಿತ್ರರೇ ಇನ್ನು ಹೊತ್ತಾಯಿತು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಇಲ್ಲಿಗೆ ಮುಗಿಸೋಣಂತೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣಲ್ಲ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು ಆಕಾಶವಾಣಿ ಹೊಸಪೇಟೆ ನುವಾಲ್ಗೆ ದ್ರಾವಣದ ಬಳಕೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ವಿವಿ